بسم الله الرحمن الرحيم. الحمد لله رب العالمين، والصلاة والسلام على أشرف الأنبياء والمرسلين نبينا محمد وعلى آله وصحبه أجمعين، ومن سار على نهجه واستنى بسنته إلى يوم الدين. أما بعد، أعوذ بالله من الشيطان الرجيم. أو كالذي مر على قرية وهي خاوية على عروشها قال أنى يحيي هذه الله بعد موتها فأماته الله 100 عام ثم بعثه قال كم لبثت قال لبثت يوما أو بعض يوم قال بل لبثت 100 عام فانظر إلى طعامك وشرابك لم يتسنه وانظر إلى حمارك ولنجعلك آية للناس وانظر إلى العظام كيف ننشزها ثم نكسوها لحما فلما تبين له قال أعلم أن الله على كل شيء قدير. من آياتك الله سبحانه وتعالى من بيان كربني عزير عليه السلام جواهك عزير عليه السلام كي أي بين علمين بدار واغتوك أي نبي بيكال بنو إسرائيل مهن ترين تري وداغن نبي بيكال আদি বাইং ইলমেরম বিদাড়ওয়া গতুগা এই নবী এবসনু আদি রাসূল এবসনু এই সালিহ আরেন আল্লাহ সুবহান ওয়া তাআলা মি কালিগ ফানু গবাহক আল্লাহ সুবহান ওয়া তাআলা মি বায়ান কুরবানি একালিগ ফানু ইদ্দুহাকু রাশি কারিম মি ওয়াডাগান ওয়ানি হিমার হিমারিগ মাতিগা এই রব্বানি ভীরান ওয়েগেন গোসফা এবস মিহাকো এবস দিরুমেন নোয়ার রেগে কেয়ারিম বড়ায়াগেন নমু মিকাল ইফান মি বিদালওয়ানি আন্না ইউহিয়ি হাযিহিল্লাহু বাদা মাউতিহা মিরা ভীরান ওয়ে গোসফা মাফহুগা আলুং আল্লাহ সুবহানাহু ওয়া তাআলা ইরা দিরুওয়ানি কুম ফাদায়াকুম হে এগোতেন হিতান আরানে কোমে মিয়াকো সারাফান এই আমা ইক্কো ভীরান ওয়ে গোসো ইত্তানে আবাদু মাকি এই মা ফাসিহা কামেন নমু আলুং আবাদু মাকি গাস্তাফড়া হেদি মিহুন দিরুওলেন ফেরুং এই ইহা ফাসিহা কামেন্নুং আদি ইহা আবহাব বেদান ইস কামেন্নু এগোতুম একালিগ ফানুগে সিপ্পুড়ম মি আরায় বাডায় গন্নওয়ানি আরানি মিরাং আলুং আল্লাহ সুবহান ওয়া তাআলা দিরুওয়ানি কুম ফাদায়াকুম হে দেন আল্লাহ সুবহান ওয়া তাআলা একালাঙ্গে একামুগে মাচ্চা কুলাদুম ওয়ান্তে ওডিগেম ওয়াকাং উযাইর আলাইহিস সালাম দিক্কে উমাট্টাকা উযাইর আলাইহিস সালামগে মারু হিপ্পাওয়ানি আল্লাহ সুবহান ওয়া তাআলা فأماته الله 100 عام ثم بعثه الله سبحانه وتعالى كريك فانو كي مارو هي بوافية دنگ كريك فانو ديرو بوافية لو كريك فانو مارو هي بوافة اتانگ كريك فانو انو ستے كاروات ستے كاروات بارمي هكو فناوه دانه كاري كولو بس اكو فناوه گن دانه كريك فانو علم ديرو مفهو الله سبحانه وتعالى كريك فانو سوال كربني قال الله وحي كربني كم لبست kita marwe titanga marwe fa oejjang he kiha dua ko oejjang he marwe fa qala labistu yawman aw ba'd yawm ena ibran timanna mitanga oti kalifan dannawani timanna mitanga oti edduas nuata baadwa huwa amma mi misal ei qiyamid dhoga mahshar ga maidan ga mistakon kolatti benge baji fansas has aharu etanga allah subhanahu wa ta'ala fansas has aharu etanga bayak we allah subhanahu wa taala arshi ge hiyawe kam hiyawe kan devwa adi etanga mu'minun nang allah subhanahu wa taala fansas has ahar tasawwur ko devwani fardu namaz ek kurai hawa go imitanga sa allah bayan kurawani e kalege fa nang e tasawwur wi e duwas no ta baad was ekam ko wejje etanga sate ka har wande e allah subhanahu wa taala ko tasawwur ko devwi mawani itame digu muddate wes kurukon allah subhanahu wa taala insanaka tasawwur ko devvima ekuruwe genda ekalaange huriha kamegama chakula dumante odigenwe mahshar ge maidanu ge hunu gada maidanu ge iru meelaka tirwe fawa maidanu ga mu'minunna digu muddaten e yawman ye jalul bil dana shiba edu haki ei kuda kujja muskuli kolla du was digu wegen gos orad digu du wahen ei fansa sa saharo fastola saharo mi umru mi haku duniye ga mi hunnani mammage bandum vihesure ferigen ফাস দোলাস মত হাইদি হারওয়ান দেন দুনিয়া গমি আকুম হুনানি এ দোহু গে দিগুমি না কি কোলাত্তি বেঞ্জি আদি শিন দেসুম লেবেন কোলাত্তি বেঞ্জি ফানসা সাহার 90 mihun tasawwur Qur'an e bara adi Allah ngura dunu mihun mu'minun ga terima Allah ngura dunu mihun tasawwur Qur'an e bara fan sa sa sahar e ma dam rabbir bodu eh na wese tanga furiha mu'minun ki duniyega Allah e kalang rasul engge gotang ngulun mihun na edwahu ge edigu muddatu Allah tasawwur ko devani fardhu namaz e kurah wagot eha kuru kuru ko ama kirti qur'an ko Allah subhanahu wa ta'ala kahfi baaga ge mihun ge wahaka kahfi suratu ge bayan korabani emihun e hohola ge nidaha nota marwa fatibi tin sate kanu ahar den heenum fahu ge emihun ge kakona kami sawal kurani ki ha duha ko mitanga harwan ti bejja e ga ebba ko munani eddos mata ba duha e tin sate kanu ahar etanga ti bejja e kama ko tasawwur wi ei eddos mata ba duha e tin garnu ve etu hin gacce ehma Allah subhanahu wa ta'ala kuladum mante huriha kamaka Uzair alaihi salam Allahu wahi kurabani kitad duhu di taki haduha ku oejjang he kiha muddataku oejjang he Uzair alaihi salam dannamani qala labistu yawman aw ba'da yawm timan na mitanga mi oti eddos nota bayadwa he den Allahu kurabani qala bal labista mi'ata am adi kiyang he kaleg fan sitang onna fi sateka ahar den Allahu kuladum mante kan alung kale fan e dakkawani fanzur ila ta'amika wa sharabika lam yatasanna kalifan ballawar kalifan genes fawa kaayti kola shabo ayti kola bon genes fawa fen kola ra kaan gena kaayti kola ngi daturu ga genni kaayti sabalahe lam yatasanna yakan vista gayyar be fen ha ma hunu kon uri taaza ko allah kula dum antanga itanga bayan kurawani kaayti kola tawan halakwani insana tanwata himarta himar kola gamati ga wada gati komme gotes kaayti kola wan halakwe gen daani ekam kaayti kola huri hama taaza ko sate kar wiyo den allah ikram anzur ila himarika walina ja'alaka ayatan lin nas den ballawar himar himar oti hama wirana go se ko veya ekwe fa himar oti ekam kaayti kola herema gena gotase himar me oti veya ekwe fa kanave gen gossa ekam ko emme lahun himar no halaku gen dani kaayati kolo wan halaku gen dani ekam mitanga allah he dekkei kalan kula dum antaka kaayati kolo herama gena gota taaza ko himaru yoti hama ekko wirana wegen gosfa ekalan ge huriya kam ekma chak kula dum anta rasulullah sallallahu alaihi wasallam iraja ara wada gen nigre kalifan yuddur da tur kur wafa kaabatullahin ekalifan wada gati baitul maqdis adi etanga de rakwan namaz kur uduga yo hain uduga ekalifan da tur kur wafa uda bima demet ge bhore fasate ek ahar gedi ku muddat ama adi kom me uda kanen uda demet ge samay ha muddat ekali fan hain udu ge daturu kurawa fa wada gen ne ur tammati kolu ge hunu kamen adinu kende eha kuda kuda hindu kolag ge yo digu daturu kurawa wada ga mihar mi daturu faturu ge wasilatta tanawas fa wad waswarwas eha wa kam mi hada daturu nu kurawa eha wa emme bharat dua ichi ga saudi arabia mi hisabes mi adeveni ha gadi ron wa tafas gadi yo emme bharat dua ulun dua haru ekam yoddi gu daturu kula ba fe kali fan wada gen ne tammat kolun adi hunu kamennu kande emme ekalaange kula dum manta huri ha kamaka allah ikuramani manzuru ila himarika wa linaj'alaka ayatan lin nas kali fan ballawashe kali fan gen sawaro inne himaru himara bali e himaro ti veya ekuwefa wirano yeng gosse walina ja'alaka ayatan lin nas timan allahu walina ja'alaka kaleg fanu ge mi waha kami mi istakunna ibrate ge gotuge nishane ge gotuge allah kuladum mat kamuge hekke ge gotuge mi lavani mi kanta ei uzair alaihi salam amed allah subhanahu wa ta'ala kanta kure vi going ibaha ka allah lavha fe wani mi fahun anna mi istakunna allah kuladum mat kamuge hekke ge gotun den allah kuram anzur ila al'idami kayfa nunshizuha thumma naksuha lahma den kalifan ballawahe ege kari ganda ehi marwe kari ganda ballawahe timan allah e mas arwa dirwa gar bala hatta hunna war e kalifan bala hatta hunna wan kon ege kari ganda ufedi fa yang e masseri masara he ti otte dui ten furana elche en ba kudai rasul allah bala hatta hunna falamma tabayyana lahu qala a'lamu anna allah ala kulli shay'in qadir den kalifan e manzar feni gen diya hinduga ekan tatta bayame faalo gen diye hindu ga ekali faan mi dannawani a'lamu anna allah ala kulli shay'in qadir mi haru harna igijje timan na igijje mi haru am karun allah subhanahu wa ta'ala i huriha kamek ge macca kula dum man tay wodigen waras kala ange kan den allah wahi kurawani mi wahaka kula kuda kuda ibra tatta ka allah qur'anu ge bahuri tafaatu wahaka tabayan kurawa yar qur'an nge tafatu andaza tak tafatu uslub tak Allah subhanahu wa taala qur'an nge masalata bayan kurag rahmani qur'an nge bay bahuri wahakata puri ge nabi be kalunge wahakata ghaib ge wahakata evves mihaka qur'anun Allah naangawani snege ne wahakata adi qur'an nge bahuri hukum fulutan e bahuri Allah subhanahu wa taala ge tauhid bayan kurag rahmani naraka swarga ge wahake bahuri mi wahakata nge macce qur'an behi binar ge mewan Ibrahim alaihissalam ge wahake mitange bayan karawani Ibrahim alaihissalam Allah ge hadratun edeni marwadi ruwa ge dekkeuma Allah subhanahu wa taala marwadi ruwa ge dekkeuma mi imanuati kinu yar nabi be kallan Allah subhanahu wa taala mu'jiza ittaka ehin insanu nudakkawa etang etak kame dakkawani ki kuran ei ebe kalunge iman kan ituru kore umattaka sahabitukam warwada ko deu umattaka ei ebekaluna ki mistakuna namuna ka vanti be ebekalun mistakuna dinuge dawwat devanti be ebekalun ebekaluna Allah ekan tawa dakkawani ebekalunge hippulu sabit ko deu mattaka iman kam matiga egotu Musa alaihi salam tur farbada kari wada gen tawrat balla wada en dannawani Allah he timan kare fan edeme Allah dekuma edema bodu kame himan kalege fanu edi wada gannawme Allah he Allah dekuma Allah ekon lan tarana e Musa e kalege fanaka kula dana wegen nuane timan kal timan Allah dekume e lola kan adine kula dana kamen Allah kenumge duniyage ves insanaka e kula dana kamen Allah nu devba enna ves Musa ke fanu kurennu kurevi den dannawani ha mati wanna be enume ekama ku dekela Allah dekela e asluwi go teki Allah subhanahu wa taala bas wahi kurevi Musa alaihi salam wahaka dekke Allah subhanahu wa taala Musa ke fanu e ves wasita e neti dekkeme ege lazzatu ihsasu Musa alaihi salam e duni Allah dekuma yar wanu teki insanu Musa alaihi salam ati insanu wanu teki molu echel libuni ma adi ege molukan deken beenuwe adi yavura molukan e gota Allah subhanahu wa taala ge wahi bas fuluge lazzatu ke lege fana tasarru wadayagen e deuni deken Allah adu eha furi hamairu adi Allah ki ha furi hamawane baaye egotun e kali fanu dennei Allah Allah deken beenuma Allah e qur'ani nu fennane Musa e den beskurunu qur'ani Allah e qur'ani tur farbade ballaware undur ila aljabal fa in istaqarra makanahu fa sawfa tarani tur farbade ballaware e farbade etange sabitu hurajje kama vanya Musa e Musa e kali fanati wan Allah feni wada ganna e farbade en eta hurajje ya falamma tajalla rabbuhu liljabali ja'alahu dakka Allah subhanahu wa ta'ala ge farda kashwa odigennavi nurfulu faalavi farbadaya ama e wagutu e farbada kundi kundi wegen e fevi obbodu farbada faharra Musa sayfa Musa fan he fulu netigen vettije e gada fada biru biru mandar feni komme ges Ibrahim alayhis salam idannani Allah he marwa dirwa ge dakka walla wash timan kare fa wa id qala Ibrahim rabbi arini kayfa tuhyil mauta Ibrahim alayhis salam vidalo hindu e haddab kras kala ko e arini timan kalifana dakkawande kayfa tuhyil mauta iba Allahu marwa fawata ke dirwa go qala awalam tu'min Allah e kurani Ibrahim e kalifan iman wani hiye timan Allah Ibrahim alayhis salam dana qala bala enna nune as iman wa me ekama ko wala killiya tuma inna qalbi ekama ko ma hinhama jassal matta iman kan ituru kollo matta kuriga tafsiruga nidive hitaru jamaage mi ayatu ko mane nanu baya ko adi kiya mi ha ves enge nanu baya ko al ibrahim alayhis salam dan nani maru vadir ba ko dekke uma e taru jamaage liye fawti e ibrahim e hataru duuni hi fafa olo kurash egen maru vadir ba ko kine dakka mi ayatu ke mane nanu ege liye fawti e ehin echche liye fawti ege den e bohuri baye tarjama kuri etam mi hako ekaken nun tarjama kuri ekaki ege tere ekaki hama yaginu bas arabi nu danna mi he ena tarjama kuri ingres tarjama e bale ingresi ege tere ekaka ekaku em ege unna go e tarjama ege bayin aitta nu baka muri tarjama koffa Allah me korobani qala fa khudh arba'atan min at-tayr fasurhunna ilayk e Musa e kalege fan hatar duni hippa washe hatar duni hippawahe fasuruhunna ilayk den etik ko shayala re kudi kudi ko ni ayatuga mani ko shayala re kudi kudi ko ko shayala fa summa ja'al ala kulli jabalin minhunna juz'a den kom me faruda de ge mati ge gen bae bahatta re maskolu modefa hatar bae hatar duni fa maskolu kudi ko ko shayala fa modefa den egen hatar bae bahatta re hatar faruda mati ge egen ಕೊಮ್ಮೆ ಬಾಯ ಕೊಮ್ಮೆ ಫರ್ಬದೇಗ ಮತೀಗ ಬಾಯ ಬಹಟ್ಟವಾರ್ ಬೊಂಡಿಯೆ ಏಗ ಮಸ್ ಬೊಂಡಿಯೆ ಸುಮ್ಮ ದುಹುನ್ನ ಯತೀನ ಕಸಾಯ ದೆನ್ನಿ ಕಂಗೆ ದೂಣಿತ ಕಲೀಫಾನು ಗೋ ಆಯ್ಲ ಭಾಷೆ ಅವ ಕಲೀಫಾನು ಕಾತ ಉದು ಹೇಳಾಫ ಅನ್ನಾನೆ ದೂಣಿತ ದೆನ್ ಅಲ್ಲಾಹ್ ಸುಬ್ಹಾನ ತಾಲ ಹುಂದ ಗುಲೆ ನುಂತ ಎವ್ರೆಸ್ ಕಂಗ ಎಕಲಾಂಗೆ ವಹಿ ಕುರವಾನಿ ಕುನ್ ವಾಷೆ ಫಯಕೂನೆ ಕಂವೆಗೆನ್ ದಾನೆ ಎವ್ರೆ ಮಾ ಬೋಡೆ ದಿಕಂತ ಫರ್ ಉಡರ ಫರ್ ಅನೆ ಬಿಮಾರ ಹೈಸ ಅಲ್ಲಾಹ್ ಕುರೆ ಕುನ್ ಹೆದಿಗೆ ವಾರೆ ಬೋಡು ಉಡು ಎಹೆದೆ ಹೆದ್ದೆ ಹುನಿಗೆ ಅಲ್ಲಾಹ್ಗೆ ಎಲಾಫ್ಸುಂ ಕುನ್ ವಾಷೆ ಮಾ ಬೋಡೆ ದಿಕಂತ ಎವ್ರೆ ಅಲ್ಲಾಹ್ ಕುನ್ ಎಲಾಫ್ಸುಂ ಕುರವ್ಯಾ الله كان عارش كما تين نوان كلا ينغ بحي قرباني كلا إذا أراد الله شيئا أن يقول له كن فيكون الله كما كان إرادة قربا فيا كما كان الله هي قرباني كن واشي فيكون ويكن داني كان يكون إبشك كيسني خليك فانو قبال الله هي دون تكا يأتينك سعيا خليك فانو قاتن يتي أدوه لا فحلو هليكم أناني وعلم أن الله عزيز حكيم دان نار يا مكرهم الله سبحانه وتعالى إذا تري وديكم بحيكم إبنت رسكلانجي ದೆನ್ ಅಲ್ಲಾಹ್ ಸುಬ್ಹಾನಹು ವತಾಲಾ ಇಕಲಾಂಗ ಮೌಗೆ ಹೇದ ಕುರಾಮಿ ಹುಂಗೆ ಮಿಸಾಲೆ ಜಸ್ವಾನೆ ಕಲಾಂಗ ಮೌಗೆ ಹೇದ ಕುರ್ಮ ಕಿಯರ ಮಾ ಇಕ್ಕಮೆ ಮೊದಲುಗೆ ಬರಕಾ ಇಲ್ಲವ್ವಾ ಕಮೆಂ ಅಲ್ಲಾಹ್ ಸುಬ್ಹಾನಹು ವತಾಲಾ ಅದಿ ಏಗೆ ಎತಕ್ ಗುಣೈಂಗೆ ನ ದುನಿಯೆಗೆ ಸ ಆಖರತ ಗಸ್ ದೇವ್ವಾ ಇಕಮಕು ಏಯ್ ವರಂ ಉಂದಗು ಕಮೆಂ ಹೈ ಗತಕ ಮೊದಲು ಹೇದ ಕುರ್ಮಾ ಕಿ ಏಯ್ ಶೈತಾನ ಎಮ್ಮೆ ಅವಹಂ ಹಿತ ಸವಾರ ವಾವಗು ತೆಂ ಏಯ್ ಹೇದ ಕುರಾಮ್ ಮಿಯ ಕುಯ ತಂ ಅರಾವಗು ಬಗು ತುಂ ಹಿತಂ ಅರವಾನೆ ಕಲೆಗೆ ಮೊದಲು ಮದುವಾನೆ ಕಲೆಗೆ ಮೊದಲು ಮದುವಾನೆ ಏನೂ ಕಲೆ ಮಿಹಕ ದಕ್ಕಾಗ ದೇಹ ಏರುನೇ ಕಲೆ ಮಿಹಕ ಹೆಚ್ಚಿದ್ದಿಂಗ್ ಕಂಬಿಸಿಂಗೆ ಮಿಕಹಲೆ ವಸ್ ವಾಸ್ತವ ದಾನ ಏನಗೆ ಸೊದಗಾಯ್ ಬಾತ್ಲು ಕುರ್ಮಟ್ಟಾಗ ಅಲ್ಲಾಹು ಮಗು ಹೇದ ಕುರ್ಮಕಿ ಏಯ್ ವರಂ ಮಾ ಇಕ್ಕಮೆ ಎದ್ದು ಹಾಕು ಅಳಗೊಂಡ ಮಂಗೆ ಉಸ್ತಾದ್ ಅಳಗೊಂಡ ಕಿಯಾದಿ ವಾ ಹಾಕೆ ವರ ಫಕೀರು ಮಿ ದೆಮ ಫಿರಿಂಗ್ ಎ ದೆಮ ಫಿರಿಂಗ್ಗೆ ದರಿಂ ವೆಸ್ತೀವಿ ಎಗೆಗೆ ತದ್ದು ಹೆಜ್ಜೆ ಹೆಚ್ಚಿಗೆ ನುಕೆಕ್ಕೇತ ಅಲಿಫಾನ್ ಕೊಳೆ ರೋನು ಕುರಾತ ಹುದಿನ ತಬ್ ಬಾಂಡು ಹಾಯಾವೆಗೆನ್ ರೋಮ್ ಫರ್ ಹಾಯಾಫಿ ರೋಮ್ ಫೆರಿಮ ಕುಜ್ಜಾಗೆ ಮಮ್ಮ ಹೆದಿ ಗೊತಕಿ ತೆಯ್ಯ ಕಂ ಹಿಲ ಅಳಯಾಗೆ ಉಂದು ಮಚ್ಚಂ ಉದಯಾಗೆ ಕಳವಂ ಪೆಟ್ಟೆ ದೇಫತಕು ದೆನ್ ಎತನ ಫಿರಿಮಿಹ ಆಯಸ್ಮಿ ದನ್ನಾನಿ ಕಿಯಕ ಹೆತಿ ಕುರಾನಿ ಎನ್ನ ಇವಿ ಹಿಲ ಅಳಯಾಗೆ ಮಿ ಕಂತ ಮಿ ಕುರಾನಿ ಕುದಿನ್ನ ಹಿವಾನು ಹೆತಿ ಮನ್ನ ಕಾಯಿಚ್ಚಂ ಹದನಿ ಕಮ ಏರುಮ ಕುದಿನ್ ಹುಟ್ಟಾ ರಫಾನೆ ಮಮ್ಮ ಕಾಯಿಚ್ಚಂ ಹದನಿ ಕಮ ಹಿ ಕೊನ್ನೆ ತೇವ್ವೆ ಸೆಚ್ಚೆಗ್ಗೆಯಾಕು ಇತಮ್ಮೆ ದುಬಹ ಬೆಜ್ಜೆ ಗೇಗ ಅಲಿಫಾನ್ ಕೊಳೆ ಸೋನು ಕುರಾ ದೆನ್ ಏನಾಯ್ನಿ ಕುಣ್ಣನಿ ಕೊಂಬಸ್ ಕಾಯಿಚ್ಚೆ ಲಿವೇತೋ ಮಸಕ್ಕತೆ ಲಿವೇತೋ ಎದು ಹತರುದಮ ಏನಾ ಮಸೈ ಕೊಗೆನ್ ಲಿಮುನಿ ತಿಂದಿರುಹಂ ತಿಂದಿರುಹಂ ತಿಂದಿರುಹಂ ಇಫಾಯ್ ಕಾಯಿಚ್ಚೆ ಗನ್ನಂ ವೇಗೆನ್ ಏನಾ ಮಿಯೋ ಅಣ್ಣನಿ ಕುದಿನ ವರಂ ಉಫಾವೆಜ್ಜೆ ದೆ ಮಿಯದ ಮಾದಮ ಕಾನೆ ಇತಿ ಕೊಳೆ ಲಿಬುನಿ ತಾನಿ ಅಣ್ಣನಿ ಕೊಂ ಏನೇ ಮಿಫೆನ್ನನಿ ಎವ್ರೆ ಮಾಬೋಡು ಫಗೀರಕು ಸಲಾನ್ ಜಾಮು ಅಣ್ಣತ ಏನೇ ಮಿಹಾ ಫೆನಿ ಫೇನಂ ಹಿತಂಗರನಿ ಮೀನಾ ಹೆರಿ ತಿಮನ್ನವ್ರೆ ಬೊಡ ಎಚ್ಚಕ ಬೇನೋ ವೇಫಯ ಏಹಿಂದು ಏನಾಯ್ ತಿಂದಿರು ಹಮ್ಮೆ ಮಿಹಾ ದೀಫ ತೆಂ ಹದಾನ ಹದಾನ ಗೊತ್ತಿರ ನೇಗೆ ಏನವರ ಮಾಯೂಸ್ ವೆಜ್ಜೆ ದೆನ್ ಕೀನೆ ಹೆ ತಿಮನ್ನ ಗೆಯದ್ದಾನಿ ಕೊಮ್ ಮೂನಕಾಗೆ ಹೆ ಮಿಯದುಗೆ ಹುಡು ಗೇಗೆ ಅಂಬಿ ಮಿಹಾವೆ ಸರಿ ದರಿಂ ಕೊಳವೆಸ್ ತಿವೇನಿ ತಿಮನ್ನ ಕಾಯಚ್ಚಂಗಿ ಫ್ಯಾನ್ ಅನ್ನಾನ ಕಮ್ಗೆ ಇಂತಿಜಾರ ವೆ ತಿಮನ್ನ ಕೀನೆ ಬಾಯ್ ಹದಾನಿ ದೆನ್ ಗಹೆಗ್ಗೆ ದೊರುಗೆ ಇಶೀನಿ ಇಶೀನೆ ಫದೆ ವಿಸ್ನ ವಿಸ್ನ ಫೆವ್ವೆಸ್ ಕಮೆದ್ದೆಂ ಹಿತ ಕನ್ನೇರಿ ಕುರಾನೆ ದೋಸ್ ದೆ ಮಿಯೊದ್ದ ನೀರೋಸ್ಸೆನಿ ಏನ ಮಿ ಕುರಿ ಕಮ ಕೀಯೆ ತನಂ ಗೋನ್ಯಂ ಹೋದಾಯ ಗೋನ್ಯಂ ಹಿಲೇಳಿ ಹಿಲ ಅಳಯ ಕೊಂಡಲ್ಲಾಗ ಮಿದನಿ ಏಯ್ ಎಚ್ಚೆ ಗೆನ್ನ ತಂ ಫೆನು ನಿಮೆ ಕುದಿ ಹಿಂಗ ಮಜಿ ಗೋನ್ಯಂ ಹಿಲ ಅಳಯ ಗೋಸ್ ಹಿಲ ಗೋನ್ಯಂ ಹಿ ಫ್ಯಾಂ ಗೋಸ್ ಫುಬ್ಬಸ್ ತಾಯ ಗೊತ್ತು ಗೇ ನೈ ದಿನಿ ಗೆಯ ಗೇಗ ಬಹಟ್ಟ ಫೇನ ದೆ ಮೀನಿ ಗೇಗ ವರಂ ಹಿತಾಮ ಹಿತಾಮ ಕುರಂ ಹಿಂದೆ ಇರ್ಕೊಳ ಹಂಗೇನಾಗ ಆಂಬಿ ಮೀ ಹಾಮಿ ಐ ರೋಟಿ ಫಿ ಹೇಗೆ ಹಿ ಫ್ಯಾ ರೋಟಿ ಫಿ ಹೇಗೆ ಏನ ಹೈರಾಮ್ ಮಿದನ್ನ ಕೊಂತ ಹಂಗೆ ಫುಂ ಹೋದಿ ಆಂಬಿ ಮೀ ಹಮರ ನಿಕಾಲಿಯ ಕೊಮ್ಮ ಜಲೆ ಹೆತಿ ಕುರ ನಿಕಾಲಿಯ ದೆ ಮೆ ಫುಗ್ ಗೋನ್ಯ ಕೆ ಗೇ ನೈ ಎ ಹಿಲಗೋನೆ ಅಲ್ಲಾಹ್ ಸುಬ್ಹಾನಹು ವತಾಲಾ ಬದಲ ಕೊದ್ದೆ ಫುಗ್ಗೋನೆ ಅಕ ಕೊಮ್ಮೆಗೆ ಅಲ್ಲಾಹ್ ಮೌಗೆ ಹೇದ ಕೊಫಿಯ ಗೆಲ್ಲೆನಿ ನುಕುರವಾನೆ ದುನಿಯೆಗೆ ಸೇನಂ ಎತ್ತ ಗುಣ ಎದ್ದೆವ್ವಾನೆ ಅದಿ ಆಖಿರತು ಗಸ್ ದೆವ್ವಾನೆ ಅಲ್ಲಾಹ್ ಮೈ ಕುರಾನ್ ಅಲ್ಲಾಹ್ ಮೌಗೆ ಹೇದ ಕುರಾ ಮಿಹುಂಗೆ ಮಿಸಾಲ್ ಮಸಲುಲ್ ಲದೀನ ಯುನ್ಫಿಕೂನ ಅಮ್ವಾಲಹುಂ ಫಿ ಸಬೀಲಿಲ್ಲಾಹ್ ಫಮಸಲ್ ಹಬ್ಬತಿನ್ ಅಂಬತತ್ ಸಬ್ಅ ಸನಾಬಿಲ ಫಿ ಕುಲ್ಲಿ ಸುಂಬುಲತಿನ್ ಮಿಯತ ಹಬ್ಬ ಅಲ್ಲಾಹ್ ಮೌಗೆ ಮುದಾಹಿದ ಕುರಾ ಮಿಹುಂಗೆ ಯಮಲುಗೆ ಮಿಸ್ ಎ ಹೇದ ಕುರಾ ಮುದಲುಗೆ ಮಿಸಾಲ್ ಕಿ ಐ ಒಟ್ಟರಗ್ಗೆ ಮಿಸಾಲ್ ಒಟ್ಟರಗ್ಗೆ ಮಿಸಾಲ್ ಕಮಸಲಿ ಹಬ್ಬತಿನ್ ಅಂಬತ ಸಬ್ ಅಸನಾಬಿಲ್ ಎ ಒಟ್ಟರು ನೆರುಣೆ ಹೈಕುರಾ ಗಣು ಹೈಕುರಾ ಎಮ್ಮೆ ಒಟ್ಟರಕುಂ ಫಳಾಫಿ ಹೈಕುರಾ ಫೀ ಕುಲ್ಲಿ ಸುಂಬುಲತಿ ಮಿ ಅಥ ಹಬ್ಬ ಎಂ ಕೊಮ್ಮೆ ಒಟ್ಟರೆಗ್ಗ ಸತೇಕ ಸತೇಕ ಒಟ್ಟರು ಎಮ ಕಿತಂಗ್ ಒಟ್ಟರು ಎಜ್ಜೆ ಹೈ ಸತೇಕ ಒಟ್ಟರು ಏಗ ಮಾನೆ ಕಿ ಎಮ್ಮೆ ರುಫಿಯಾ ಎಂ ಅಲ್ಲಾಹುಗ ಮಗುಗ ಹೇದ ಕೊಫಿಯಾ ikhlas terika maayku heda kofiya ege badalugo haissate ka devane allah subhanahu wa taala emme rufiya ge badalugo haissate ka khubeno nane rufiya ge badalugo haissate ye fari verim ves ay ganaka rufiya ge badalugo dihawar kar rufiya gi nawe ge mi nagan fas rufiya har rufiya enno eha waro haissate ka rufiya allah devane emme usman alayhis salam usman ge fane duha ko abubakr ge fane ge khilafat ka muga madina nge war bod sadu madu kan warabbodu tadumadu kamen ga mis takun bandajjien kaarivi allah imtihan jese warabbodu imtihan kaabota ke kurim wes denon pada nihak iman wes jeme bunim allah subhanahu taala imtihan qurbane enage mudauni kokgenna kaabota ke tiuni kokgen wes bandu bandu kamen je hidan mu'minunna e imtihan kattaka ketteri weni kaaku to belle umattaka allah subhanahu taala egotu madina jehun warabbodu tadumadu kame mis takun banam marwan kaarivi abubakr ge fanu ge ariham mis takun ahdannawani abubakr allah dua ko de balahne ti ay kame de vaat allah subhanahu wa taala mis takun as abubakr ge fanu denne abubakr ge fanu dannawani mis takun ne giyan emburi daase timanna ummeed kurame miyadu haviru umuge kurin irosumuge kurin allah subhanahu wa taala ti ba mi hunna halle ner devum ummeed kurava me timan kale fan ge daase haviru e ay mendur fahu sham karai viyaf bodu gafilaye kai chige bodu gafilaye kahuge usmanuge faan usmanuge faan ki mustandi be kale ma ane asabe kale ge terege hunnavi emme bodu mustandi me ki usmanuge faan kale faan ki hangurana takavs heda kollar nus balla wa kiya war kana hatarste ek inhas jamalung heda kollan rasulullah sallallahu alaihi wasallam ichike vidal war ekame kale faan kurawan mudalung kurave kame vejja kurawwa masjid nabawi bodu kurabban vegen muslimu ata kunai faisa usman ke fana inge wadaya ga ti rasulullah sallallahu alaihi wasallam bodu kurabban uleka wagutun e bin gane fa wagum ko muslimun fem bon huri madina ke me wale ei yahudiyek ge wale biuru ruma kiya wale e walun e na mi yak fem ha fem bali de fem ha me mideni muddeg ge godana godam musaka den komme komme mi yakannu libe godam musa deka den fenang he adati rasulullah sallallahu alaihi wasallam ani e na ए यहूदी मिहाय दन्नवानी उस्मान के फानु अटोहंग इन्ने वेतना ए मिवने मिहाय अल्लाह को मौगा तिवाळ वगुफ कुरम वेनु हे स्वर्गे के एतन एत गुनाय कल्यान अल्लाह देवाने एहि देना दन्नवानी अल्लाह के रसूलाय तिमन्ना तकु नेते मिनु हे इच तिमना कामबो मसय मसक तक इस्तेमाल कुरान दे कलीफान वडा गन नेवी मसियु नाविया वडा गन उस्मान के फान कलीफान कैरे वडा दन्नवानी अल्लाह के रसूलाय ene tiya husayruvi sawab timanna ewalu ganefa muslimunna wagufu kofiya timanna libidane ehindu rasulullah samadis kurbani ayake usman ehindu dihas kannege dinara barhas dirhama ewalu ganefa muslimunna wagufu kofiya efata bekalenge mudalun eha heda takkurvi bekalenge usman fana ki madina yamyun ai bodu gafila ai kaabo taketiga sham karain usman fana wagutum madina ge vifar verinta usman ge fanu gari hakostana ne usmane aharbenna titi deguna faada la fa vikkar ehindu usman ge fanu dannawani ki ke evre ginayen timanna gale fanu e boteli be tendene vejja tinguna ten evre mes ginayen e boteli be em vejja dene hatar guna la fa vikkar ten evre mes ginayen timan kale fanu e boteli be fa den e bekana dannawani e usman ge fana harmanna vuru waki tanawas bay mi madina ka den tibi kamen harmanu den heri den kalifana vidala bella harmanna vuru ginan kalifana mi ge faada deheni waki ka kan he den nay allahu e bote waadu kuran wa fa ekalaange mawge echchen he da kuran wa fiya ege diha guna devwana kama ege diha guna devwana kama tiya ba mi una ege diha guna timanna devi dana he ye emi hun den nevi timanna wenna kanu devena ege diha guna ehindu usman fan denne kale umuri hame hekiware e gafila ge huri huri ha ichche madina ge mistanga macche timanna waqf kofi komya kasmi allah ge mauga he da kuruma ki waram maikame mi ayatu ge sallallahu alaihi kurawani ekalang mauga emme ichchen he da kofi ge haissate ek devwana allah subhanahu wa taala adi mi wahi kurawani wallahu yudha'ifu liman yasha adi allah irada kurave mi hakan evrem bes itur ko devbay ei ikhlas ter kan itur ivarakan evrem bes itur ko devba em vegan rasulullah sallallahu alaihi wasallam hadis qurawani la tasubbu ashabi timan kalifanu ashabi kanun nama hadi huturu echchen nu bunati ge tiyabani ekki dege hadis bukan law anfaqa ahadukum misla uhudin zahaban ma balaga mudda ahadihim wala nasifahu tebamihun kure mihaku mi uhudu farbada waruge rang allahumma uge heda kuryas ebamihun allahumma uge heda kuri mudda kana hamawan adi kiyen he muddegge debay kula ibayaris namawan allahumma uge ebamihun heda kuri tebamihun kure mihaku mi uhudu farbada waruge rang ekuda ichetta yob bodu farbada waruge rang ka kan heda kuray endes adi heda kuryas ebamihun allahumma uge heda kuri mudda kana hamay asawe kar e ki vege ebe kalun ehida kurevi ikhlas terikan ebe kalun hitu gohurima komme kas ashabe kalun dannawani abubakurge faanamedo ekelege faanu aharme nu dekeme magina amal takek kurani kose timanna menna bakinu kurave amali kare faan kannu kurave ekamaku ei bekaleke ebe kalegge ikhlas terikamuge sababune allah he hagina guna dharma ekare faan devvi amale kurayeru ekelege faanu ikhlas terikan hunani ege intihash ege intihaje ikhlas terikan hunani ehenben allah subhanahu wa taala abubakurge faanan eha mati daraje devi rasulullah hadis rukurwani abubakurge faanu ge iman kan tilafatege ekkola lafa muli ummatu ge hurihan menge iman kan tilafatu gan ekkola lias abubakurge faanu kora barwane wahaka den allah wahi kurwani khalagwani hunge wahaka mi heda koffa khalagwani hunge wahaka ewara nu rakka terikan gina faharab wagoten ei miyaku miyakan echcha difa zuwab kollad wahigga nuwataruliyan nadu wahigga ena bunelane na dina tiwanna mi ene chikale difa ewa mieni warakat tiwanna ehi wime kale eka kale nu date war e wahakata goa kanu jehena allah wani ekan tan himanu wa fe na ge hokam ge tilafatuga ena govima eti baatil wegen ge daniwa ekan ta kala govima baatil wegen dani kala goa mi hunna kiyamet dohoga waran azab huri wahakave se bahuri e wahakata ngirad kurwiya madamare waya qurani den suwalen mebbe fulaku ते माडो माडो गळो मन मी तफसीर वस गेन दानी एई माडो माडो गेन दिया मी हुन विस्नेनी वस कोडा एहा बार बार दिया हम हंदा नोन चिगिनावा हितुम फिला गेन दायत कोलो गिनावा बडवा इल्हाम एगे हुना नेता इल्हाम मे हर मूसा अलैहि सलाम गे मम्मा एबस अल्लाह हे कुरवे इल्हाम नबी येनोंदा hama egota kulan turabbas wahi kurai wa ka yoti qur'an wa wa ha rabbuka ila nahlati e ilham e hitab veddeu mehar hi ola fami hunna ilham wa ilham e wahi ge bawate nge ilham hi ola fami hunna ilham wa allah ga hazratu e ola fa taqwa verin nang e allah ga hazratu ilham wa ne ilham wa kiye misal kena ni dahum e nang hi o echche visno ena yagimu mi hi o kamake yakin mane nan hiyo kamake allah ga daratun ilhamu yami ken ilham wahi nabiyen nun kamuga wanya ilham nabiyek kamuga wanya wahi den e ma e abhe gotu ma gina wahaka ken nan aso nabiyet to rasul to ilmeren gemedu khila bay ilmeren vidan le banu sallam hi hunge tera wada gena rasul nabiyeke rasul nu nabiyeke bay ilmeren vidal wani ei nabiyye vesnune ad rasule vesnune egota boda raje kama boda lafa kurani nabiyye vesnu rasule vesnu salihu alaihi allah zulqarnain fadabe kale zulqarnain ke sei he wala fa hakimen ei ekale ek fana ves ilham ko de vi allah bayar kan tatta alquman fana ke sei nabiyye kale sun rasule be kale sun ei sama salihu alaihi mehar avatterin nan hiyo for koddinwa ki warabbod sawab hurika avatterin ei rasulullah sama hadis kurawani timan kali fana jibril fana avatterin name du wasiye kurawwa kurawwa hutte timan kali fana hi fulu wejjo mad dan den avatterin timan kali fana ko warta wedana kama ifal iha warab jibril salam emi nan hiyo for koddinwa wasiye ko koddemi hutte ema komen zakata kunnun den wa ki emi nan hiyo for koddinwa ki ei ama ekana zakat ena nereni ena venumani ei farudu e modaluge haggu adavi hama ekani den ena swargi darajitam mati veri kurang ebote swargi darajitam mati veri wani ena kura sunnek kandatta kun me farudu kandanga da kurun hama ekana wadeveni swargi ತೆಂಗೆ ತಾಯಿಮರು ಬೇರೆ ದರಜದ ಕೀವೆ ಮತಿ ದರಜನ್ನೇ ದೆ ವಿ ದುನಿಯೆಗ ಮತಿ ಮಗಾಮ್ ತಕ ಎದೆ ಫದಾ ಕೊಮ್ಮೆ ಮಿಯಕು ಸನೆ ಕವರ ಮೊಳು ಮಮ್ಮಿ ದುನಿಯೆಗ ಮಿಯ ದನಿ ಮಿತನಕಿ ಫನಾವಿನ ಫನಾವನಿ ವಿತನಕ ಹಮ ಎಮ್ಮೆನ್ನ ಸೆವೈಗೆ ಏಕ ಏಕ ಕುವಸ್ ಗಬೂಲ್ ಕೊರೆ ನೋ ನಾನ ವಿತನಕಿ ಫನಾವಾನ ತನೆ ನೋಗ ಕೊರಿಯ ಕಾಫರಂ ಮಸ್ ಗಬೂಲ್ ಕೊರೆ ಎಹೆನ್ ನಮಸ್ ಫನಾವನಿ ದುನಿಯಂ ಎಮ್ಮೆನ್ ಹೆಲ್ಲಿ ಫಮಿತಿವಿ ಮಿತನಕ ಏಕ ಕೊನೆ ಕವರ ಮತಿ ಮಗಾಮ್ ತಂ ಹೋದೈ ಮಸೈ ಕೊರನಿ ಆಖರಂ ಏ ಅಬದುಗೆ ಅವದ ದೆಮಿತಿ ಬೆನಿ ವಿತಂ ದೆಮಿತಿ ಬೆನ್ ಜಿಹೆ ತಂ ಎತನುಗ ಮಿಯಕು ಮಸಕ ತನೆ ಕೊರೆ ದರಜ ಮತಿ ವೆರಿ ಕುರಾಗ ದೆನ್ ಜಕಾಯಂ ಏ ಫರ್ದು ಬೆ ಇಬಾದೆ ಮಿಸಾರ ಕ ಇಸ್ಲಾಮಿ ಸರ್ಕಾರೆ ದೆನ್ ಮಿಹಾರ ಯತಿ ಜಕಾಯ ಇಸ್ಲಾಮಿ ಕೆ ಫಯಾಸುಂ ಏಕಂತ ಕುರನಿ ಎಮಿ ಹುಫಾ ಫೆರ್ವಾನೆ ಕೆ ನುಬೈ ನುಬೈ ಹದಾ ಫಿಯಾ ಎಮ ಎಮಿ ಹುನ ಹವಾಲ ಕುರಾನಿ ದೆನ್ ಮಿಸಾರ ಅವಟ್ಟರಿಂ ಎ ಅನೆ ಎಗೋತ ಫಕೀರ್ ಕಮ ಗೆ ನಫೆನ್ ನೈ ನಂಗೆ ಹಿ ವೆದಿ ಇತುರು ಬೈ ಎ ಸವಾ ಜಕಾತಂ ದೇವಿದಾನೆ ಎಮಿ ಹುನ ಏಕಮಕು ರಂಗಳ ಗೊತ್ತೆ ಕೆ ಗುನಾ ಕನ್ನು ಕೆರೆನ ಎ ಮಿಸಾರ ಕ ನಿಜಾಮೆ ಹೆದಿ ಫೌವೈ ನಿಜಾಮಂ ಎ ಅದಾ ಕು ಎಮಿ ಹುನ ಯತಿ ಅಂಗಾ ಹೆ ಮಿಸಾರ ಕೆ ಕಂ ಕುರಾನ ಮಿಸಾರ ಕೊಮ್ಮೆ ಮಿಹಕ ಬಹಂ ಎ ಹೆ ಗೊ ಫೆನೆ ವೆಂ ಬಹಾ ಫಿಯ ಕಾದೆನ್ ಎ ನಿಜಾಮ ಕು ಎ ತಾ ಕನ್ ನಿನ್ನಾನ ವನ್ನಾನ ಹೆಚ್ಚೆ ನಿಜಾಮ ಫೇಲಿ ಗೆ ಹಿಂಗಾದಾ ಅಹೆ ಮಿ ಬೈ ಹೆಂ ಗುನಾ ಕನ್ನು ಕೆರೆನ ಹೆಂ ಬೆ ಹುಮೆ ರಂಗಳ ಕಿಯೆ ದೆನ್ ಜಕಾತ್ ಗೆ ಮುದನ ಬೈನ ಬೈ ದಿಫಾನೆ ಬೈಫೋನ್ ವೈನೆ ಹೆ ಇತನ ಎಮನ ದಿನುಂ ಹ ಉದ್ದ ಶರಿಯತ್ ಗೆ ಉದ್ದ ಎಮನ ದೇ ವಿದಾನ ಎ ವಬ್ದ ವಿಮಂತ ಅನಕ ಅವಟ್ಟರಿಂ ಎ ಕ್ಯಾರಮಿ ಹುಂ ಫಟ ಕ್ಯಾರಮಿ ಹುಂಗೆ ಜರಿಯೆ ಫರಹಾರೆ ಹೋತಿ ಎಮ ಫರತ ಎಮಿ ಹುಂ ಕಿವೆನ್ ಫರಹಾರೆ ಫರತ ಎಚ್ಚೆ ಹೇದ ಕುರಾಯರ್ ಮತ ಜಕಾಯ್ ವೆಸ್ ದೇರು ಗಾಯತ್ಮಾ ಗೆ ಮಿ ಹುಂಗೆ ತೆರೆಗೆ ಫರತ ಬಲಾರೆ ಫಕೀರ ಕೂರಿತ ಫರತ ಎಮಿ ಹುನ ದೇಶ ದೆನ್ ಫೈಸಾ ಗೆ ಜಕಾಯ್ ಗರಿಬ ಕರಿ ಗೆ ಜಕಾಯ್ ದೆನ್ ಜಿಹೇನಿ ಹಮ ಸರ್ಕಾರ ಇಸ್ಲಾಮ ಸರ್ಕಾರ ಗೆ ಜೆ ದೆನ್ ಎಗೋತ ಅಂಗ ಫೈಸ ಹೋತಿ ಏಕಮಕ ಫೈಸಾ ಗೆ ಜಕಾಯ್ ಏನ ಬೆಹೇನ ಅಮಿಲ್ಲ ಅಮಿಲ್ಲ ಬಹಾಯ್ ಬಹಾಯ್ ಲೇ ಮೇಲ್ಮಿ ಸುವಾಲ ಕಿ ಮೇಮ ಹೊರಿಯಾ ಬೇ ಫುರ್ಸತ್ ಕೆ ಬಾಕಿ ಕೊಮ್ಮೆರ ಕೆ ಬೇಕಮಿ ಸುವಾಲ ಕುರಹನಿ ಮುಕೊತ್ತಿವೆ ಮಿಹಸದ ತಿವಿ ಕೊಮ್ಮೆ ಫಹಜ್ಜಿಹೆನ ಕವಿನ ಸುವಾಲ ಕುರಾ ಕದ್ದೆ ಹಮ ಎಂಗೆ ಹೆಚ್ಚು ಹೆಚ್ಚು ಬುನೆ ದೇವೇನೆ ಮಿತಾ ಹೇ ಒಕ್ಕಮೆ ಕುರಂ ಕುರಂ ಕುರುಮಟ್ಟಕ್ಕ ಕನಾಯಿಂಗಿಸ್ ಕುರಂಜಿಯೇ ಹೇ ಒಕ್ಕಮೆ ರಂಗಳು ಕೊಮ್ಮೆ ಕಮೆಗೆ ಹೆಜ್ಜೆ ಕನಾಯಿಂಗಿಸ್ ಕುರಂಜಿಯೇ ಎಚ್ಚೆ ಮಿಹಕ ದೇ ಇರುವೆಸ್ ಎಚ್ಚೆಗೆ ಹಿಫಾ ಇರುವೆಸ್ ಕನಾಯಿಸ್ ಕುರಂಜಿಹೇನಿ ವಾತಕಿ ಹಾಡಿಕಂತಕಂ ಒಂಗೆ ಎಚ್ಚೆ ಇಸ್ತಿನ್ ಜಾ ಕುರಾಕ ಕುರಾರ ಏಕಹಾಲ ಹಾಡಿಕಂತಕ ವಾಯಿ ಹೋತಿ ನೀ ಫೈ ಫೋಳ ಕಂತಕ್ಕೋ ಏಕಹಾಲ ಕಂತಕ್ಕ ಆ ಪುರುಣಿಮ ಅಂಗೇಳು ಮಾ ಏಕಹಾಲ ಕಂತಕ ವಾಯಿ ಹೋತಿ عائشة تفانا ودانا كان النبي صلى الله عليه وسلم يعجبه التيمن في ترجله وتنعله وطهوره وفي شأنه كله عائشة تفانا ودانا رسول الله صلى الله عليه وسلم كان يسكر من لو بكر وفي فناء رب مغيا فهوان كلا رب مغيا طاهر ولب مغيا عدد يكالي فانا غريها ريبتي كانتت تكيغ ريبتي غريها كان اما كان يسكر جهن ريبتي غريها كاميغ ಯಹೂದಿನ್ ಬುನಿ ಮಕಾಲದಲ್ಲಿ ಯಹೂದು ಝೈರು ನಿಬುನ್ ಅಲ್ಲಾಹ್ ಏಗದಿನ್ ತಫ್ಸೀಲನ್ನ ಹೆಂಗೆ ಗೊತ್ತಾಗಬೇಕು ಈಸಾಗೆ ಫಾನ ನಸೋರಂಬ್ರನ ಈಸಾಗೆ ಫಾನಕ್ಕೆ ಅಲ್ಲಾಹ್ಗೆ ದಾರಿ ಕಲಿಕೆ ಯಹೂದಿನ್ ಬುನಿ ಝೈರುಗೆ ಫಾನಕ್ಕೆ ಅಲ್ಲಾಹ್ಗೆ ದಾರಿ ಕಲಿಕೆ ಏ ಕಶಿಗೆ ಬೇದೆಂಗೆ ಖಾಸ್ ಸಕಂತತ್ತಕ್ಕೆ ಏಕಲಿ ಫಾನ ಲಿಬಿಯಡಾಗ ತೀಮ ಅನುಮತ ಬನು ಇಸಾಲಿ ಹೆಂಗೆ ತೆರೆ ಕಲಿ ಫಾನ್ ವಲಿವರಿಯ ಗೊತ್ತುಗ ಹುಣ್ಣೈ ವಲಿವರಿಯ ಕೆಮೆದೆನ್ನ ಅಲ್ಲಾಹ್ಗೆ ಹೇಳ ಫಸಾಲಿ ಹಾಳೆಗೆ ಗೊತ್ತುಗ ಹುಣ್ಣೈ ಕಡೆಗೆ ಫಾನ್ಗೆ ಮಚ್ಚ ಕರಾಮಾಯ್ ತೆರಿಕಂತ ಬೈ ಕಹ ಕಂತತ್ತ ಫಾಳ ಪುರವೀಮ ಎಹಂ ಕಂ ವೇದಾನೆ ಏ ಕಂತತ್ತ ಫೆನಿಫ ಎಮಿ ಹಂ ಬುನಿಕಮ ಉಜೈರುಗೆ ಫಾನ್ಕೆ ಅಲ್ಲಾಹ್ಗೆ ದಾರಿ ಕಲಿಕೆ ಮೇರಿ ತಮುನ ಫಬುರೆ ಲೇವಿಂಗ್ ಬಸ್ ಮನೆ ಅಬ್ದುಲ್ ಕಾದರ್ ಜೀಲಾನಿಯ ಕಿ ಏ ಫದಮಿ ಕಿ ರಸೂಲ್ ನಬುರಸ್ ಮತಿ ಕಿ ಅಮೈ ಗೊತಾ ಯಹೂದಿ ಮಸ್ ಬುನಿ ಉಜೈರುಗೆ ಫಾನ್ಕೆ ಅಲ್ಲಾಹ್ಗೆ ದಾರಿ ಕಲಿಕೆ ಎಮ್ಮೆ ರಸೂಲುಲ್ಲಾಹ್ ಸಾದೇಸ್ ಕುರಬನಿ ಮುಮಿನುನ್ನ ಲಾ ತುತ್ರೂನಿ ಕಮ ಅತರತಿನ್ ನಸಾರಬನ ಮರ್ಯಂ ಫಕೂಲು ಅಬ್ದುಲ್ಲಾಹಿ ವರಸೂಲುಹು ಕೆಬಾ ಮಿಹುಂ ನಸೋರಾ ಈಸಾಗೆ ಫಾನಾ ಮೆದು ಹದ್ದು ಫಾ ಈಸಾ ಅಲೈಹಿ ಸಲಾಂ ಮಾಯ್ ಕುರ್ಮುಗ ಹದ್ದು ಫಾಣಾ ದಿಯ ಫದಾ ಕೆಬಾ ಮಿಹುಂ ತಿಮನ್ ಕಲೀ ಫಾನ ಮಾಯ್ ಕುರ್ಮುಗ ಹದ್ದು ಫಾಣಾ ಅನು ದಾಶೆ ತಿಮನ್ ಕಲೀ ಫಾನ ತೆಬಾ ಮಿಹುಂ ಬುನಾರೆ ಅಲ್ಲಾಹ್ಗೆ ಅಳಾ ಅದಿ ಅಲ್ಲಾಹ್ಗೆ ರಸೂಲಾಯ ಈಸಾ ಅಲೈಹಿ ಸಲಾಂ ಮೆದು ಮಿಹುಂ ಹದ್ದು ಫಾಣಾ ದಿಯ ಫಂ ಕಲೀಗ್ಗೆ ಮಗಾಮಂಗೆ ಮಿಹುಂ ಈಸಾಗೆ ಫಾನು ಲಿ ಎಬುನಿ ಅಲ್ಲಾಹ್ಗೆ ದಾರಿ ಕಲೀಕೆ ಫುರತಮ ಏತಂಗೆ ಚಿಕೆ ಕಿಯಾ ಕೈ ಈಸಾಗೆ ಫಾನಕ್ಕೆ ಅಲ್ಲಾಹ್ಗೆ ದಾರಿ ಕಲೀಕೆ ಏಕೆ anaka tin enani ane ei inna allah salisu salata allah tin ilahun kuren ilah e tin ilah ke mihun edi maryam ge fanu ilah e isa ge fanu ilah e allah ilah ilah ka besedi ae e tin farain e bai tafsir go hurdan liye fa allah alam de mita gina vidala fori e maryam ge fana isa ge fana allah tin ilahun kam de malaikatun ilahun naka yahudin ne ibune fa makka ge mushrikun e mi hunna ke allah ge darin kam ge hedi banatullah allah ge anghin darin kam e makka ge mushrikun malaikatun na me du kan tak faddu mala go sauri emi unnagenge malaikatunge daraja yahudin ehmega malaikatunna kanu behe enna behi fahuri kama kannai riwayate fennaka ei yahudin enge malaikat be kanumge daraja wa yahsabuhum ayqadan wa hum ruqud wayahsab mihun e mihun gatan asfiya e mihun nan hiwane wayahsabuhum ayqadan e mihun hela tibikama ekam wahum ruqud min tibini da fa yahi e wi gote gite mihun lohol wa hatibu ma farai fara tafuru labuma allah ikon wa nuqallibuhum zata al yamin wa zata al shimal timan allah e mihun furulavi kanai fara tara wa ay fara tara enun wa gote ki ei hikumate ei kechegen halate gabi mati o ejja dire chahini ara pani fuksa da kam fara ekama ko eti direcche mi furule kamu ga wanya e fani fuksata ke ngena dire kan neba na gaten nu e fani fuksata ko bimuge fani fuksata ko salam kuro mattaka e mi farai farata furule hedde allah subhanahu wa taala wa yahsabuhum ayqadan wa hum ruqud wa nuqallibuhum zata al yamin wa zata ash shimal e mi istakun e mi hunde ke fiya mi hunan hiwana e dirti hela ti bay lo hulu fa huruma e ka kan taka furule heduma mikan tatta fene fa ka fu baga ge mi hunna be ko e mi hunna be angol bar allah shari quran mi hun ki ge buna vidan hai ho hai buna ge nu a bunu men nu ne mi ge muhim mi ge ar ena nasi hetri muhim den shari ko allah hange ke bakure mu'minun ge namo ge tibe ge mes baaro qur'an ge sallahu alaihi qur'an ma yu'minu aktharuhum billahi illa wa hum mushrikun mis tam ge tan ki namo allah kan imanen nuwe ek lange shari ko ra hal men wi iman ve tibe te ba shari ko ra te ba mi hum den ek gota ki men ne ge tibe ge shari ko ro en nasi hetri ge ti go he ti ati allah shiruk ke kure ve shiruk ke fa fa ki mi e egotan ena visnaad tengana miuna ki engi hure koid dunu kurami hun enge chat shiru ke kam vesmi ekam koid dunu kurami hun emi hun gano baakan adi ma bodu allah ga adarat ke emi hun gano baakan ma bodu engi hure ekam kurami hun yar uzuren asumi ekam no no na divi rajya ga jamu do sabab ki nisbatum balafiya munave gotuga divi rajya ga mail maringi na mistanga abadi gen iswatum bale afiya kiya wagen din kiya wagen asti miu emme gen idi rajje den kina mistakunna uzur dekke komme miya kas masai ko kiya di ben rajje ga din di ben andani hoda simi masai kurani kurima komme hisab komme ta ko tu masai kurima allah rizqo se bade masai kurima hame gota di mis dakka wan masai ko fiya edi ma fasi hen di beche rizqo pura mis fasi hen hoda masai ko fiya kam yak masai kura kan en ege sawaben ne biyalu lafenna ka tenna nama ho disko nya kosti allah allah ka nang rasul kandal wa fur kan tatallu la fenna kan adi nei en kame kofia men kame bane men kame kofia gen men kame bane e kan tatallu la fenna kan nei mi ko nule ho da enu fenna neti fenna ngi che nama ho dis e ma adiya ta bi ameti mi hun iman ge kafir na yahudin na ਉਹ ਮਿਹਾਰ ਉਹ ਇੱਕ ਦਰਜੇ ਤੰਗ ਹੈ ਬਾਹਰ ਯਹੂਦੀ ਨਾ ਕਿਸ ਕਾਫਰੂ ਨਾ ਸੋਰਾ ਨਾ ਕਿਸ ਕਾਫਰੂ ਅਮ ਸ਼ਿਰਕ ਵਸ ਕੁਰੇ ਮਿਹਾ ਮੁਸ਼ਰਕੂਂ ਕੇ ਤੇਰੇ ਕੇ ਸਿਮੇ ਨਾ ਨਿਓ ਤੀ ਬੁਨੇ ਫਾ ਫਕਾਲਤ ਇਲ ਯਹੂਦ ਉਜ਼ੈਰ ਇਬਨ ਅੱਲਾਹ ਕੀ ਹਾ ਬੜ ਸ਼ਿਰਕ ਹੈ yahudi bunye uzair ke fan ke allah ke dar kalu ne qalat in nasara al masih ibn allah adi nasara bunye al isa ke fan ke allah ke dar kalu ne ya bura bodo shirukan gonna neta shiru ko fiya mushrikun nabi en namas guruanu ga allah farau kura va hewa misalaka lam yakun alladhina kafaru min ahli alkitabi wal mushrikin eta mushrikun na ahlu kitabi na yahudi nasara ne ti farau kura va farag kura vafi oti ei farag ei kongo takun ei ilmu ge nisbatu misal ek emiona ki fote ba wale unu bay emi hon shiru kuri yakama ku fote ba wale unu bay ema samavi wahi ge ilmu e bahuri emi hon ge atu eka muslim ga takun eng ilme e gotun emi hon farag kuri emi hon buda faalu ga alakon kuri emi hon buda gan alakon men kuri allah gan alakon kuri ekama ku allah gan alakon kurum ge tere ge emi hon shiru kuri emi hon faalu ga এবেস ওয়াস্তা নেতি ডাইরেক্ট কোং আমি হশিরো কই মুশরিকু একাম মিমি হুম আল্লাহ আলকান কুরুমুগে নামুগে শিরো কই এমেং আমি হুম কাতিলা জাবিহা বে সুদ্দা মুসলিমুন না এমি হুম গাং হেনুন না কাইন কুরুম বেস মুসলিমুন ফিরহিনুন না হুদ্দা এম বাই হুকুম তা বেসে বহুরি ইহুদিন নাসারা না মুশরিকুন না তাফাত মুশরিকু গাং হেনা কাবেন নুকুরেন মুশরিকুন কাতিলা জাবিহা নুকেবেন এম এমি হুম নাই বহুরি ফারাগ একাম কিয়ামত দহু আযাব আল্লাহ দে মানা শিরো কফিয়া মুশরিকুন নাই বরা আল্লাহ শারিয়ু কফিয়া মুশরিকুন নাই বরা দে azab kama egota kafaru nabar gada fada azab allah devane mi ummatuga muslimune kiyagen tibenu lefa kan takuran bidwatan hada mi hunna khurafa itan hada mi hunna emi hunna bur kafaru nabar ma gada fada azab devba egiya me doge me gada fada azab libe ebba ko mi din badal kurama sai kurimi mi dinuga terege nohi me dalil nohi me ne kan tatan ala dinuga terab waddage kurimi emi hun haudu kausar kare besdane fem boi matta malaika be kanum wagutum wahi kollaba রাসূলুল্লাহ সাল্লাল্লাহু আলাইহি ওয়াসাল্লাম আদেশ করে উম্মতকে মিহুনে তিমন করে উম্মতি উম্মতি তিমন করে ফর উম্মতকে মিহুনে উম্মতকে মিহুনে এই তোমালে একবে কেন কি কই দাড়ওয়ানি দাড়ওয়ানে খলিফানা এই গড়ায় নগন্ডায় খলিফানা আহারে বড়াগত মফহমি বা মিহুন খলিফানুকে দীনক করে উনি উনি তুরতাকে আদেশ সর কুরবানি মি আহদুর কল্লা দুর কুরবা তিমন খলিফানুকে আহদুর কুরবা পমিয়া কাছে মিহুন এই দীনুকে নামুকে তিবেগে নবা হাদা মিহুন আযাব মা বড় কাফির নাম এই কি বেগে এই কাফারুন গে কি বাইকো মিয়াক কেসেন নুলি বেন এমএনএ সেগেনে এই কাফারুন কা একম মিমি হুং গে সবাবু কিতা মুসলিমুন কে হিলি বেগেন দান মিফাদা মিহুং গে সবাবু বিদ্বয়ের খুরাফিন গে সবাবু এই এমি হুং এই এমমে মাতি দীন বেরে মিহুং কামু গে এমি হুং বালায়া গে মিহুন তাবা বা কিতা মিহুং লে দীনু গে নাম এহেম বেগেন এমন আযাব বডি আল্লাহ সুবহানাহু ওয়া তাআলা আযাব দেবালে মা বড়ওয়ান এমি হুন না মুমিনু গে তেরে গে তিবি মিহুন এম বেগেন মুনাফিকুন এমি হুন না কে মুমিনু গে তেরে গে তিবি বায়ে নামাজ বেস কো যাকাত বিস্তির ওয়াদাই ফালন বাই কাম কুরআন গ আল্লাহ কোন ইনাল মুনাফিকিনা ফিল দারকিল আসফাল মিনান নার মুনাফিকুন মানি নরকা গে মিয়া ডি গায় ফিরাউনা একু গে মিয়া ডি গায় তাঙ্গ নরকা গে মানি ইবলিস সতি মামাতি গায় মুনাফিকুন নবর ইবলিস স নরকা গে মামাতি গায় নরকা গে হাইবা লাহা সাবাতু আবওয়াবিন লিকুল্লি বাবিন মিনহুম জুজউম মাকসুম নরকা গে হাইবা হাইবুরি এই কমে বুরিয়াকা এক কমে বায়াকা কানাইড়ি গে মা বায়াকু বাইয়ে আমাকে কি মে ইবলিস অতি তিম্মানা বায় নো তাহতার মানা বায় হিসাব গণকে ইবলিস বলে এই গাদি মা আডি কে বলে আমি হে পাউলে ইবলি হাবু কি বেগেন এই ইবলিস আল্লাহর কা শরীক এন্ন করে দুয়া হাকুস আল্লাহর কা শরীক এন্ন করে ইবলি এ গেতা এনা আল্লাহ বিরু গানে এনা আমাকে কানে বড়া বিরুম গ সব এনা লানা ইল্লা বি আল্লাহ বড়া আর কাং হরে যে ইনসান কো মুমিন কো সুন না না বড়া আর কাং ইতু গ উঠ স্বর্গে হাদিস গোনা লা ইয়াদখুলুল জান্নাতা মান কানা ফি কলবিহি মিসকালা যাররাতিন মিন কিবর এমিহে গেইতু কা যাররে গে মিবার কিবর ওয়ের কাম ওয়ামি হাবে স্বর্গে কান ওয়ান্না কিবর ওয়ের কাম কি স্বর্গে মাহরুম কুরআন কামে ইবিলি হু গেইতা কিবর ওয়ের কাম বড়া আয়ের কাম ওয়ান আদম আলাইহিস সালাম সাজিদান কুরিয়ে না এনা কিবর ওয়েরি এনা দেখুনি এনা কি মামাতি মিহে কাম আদম আলাইহিস সালাম দেহি গং এনা সাজিদান কুরি এমে গেনা লা নাইলে একম কেনা শরীকান কুরে আল্লাহ কা বাদুল হাম কুরআন আকে দবহু আবু জাহল কারেং এনা আই নাজিদ কারাগে মিহে গেসি ফায়াক বরাম মাই মিহে গেসি ফায়াক আসম বুনানি দেন বাহে কি ওরা এমি হুম ইহতরাম কুরা কাহলা মি হেগ গেসি ফাগা আসম না কালিমা নতি মানে এহি ওয়ে দে নামে রাঙ্গাল মাশওয়ারা দে নামে বাদুহা বাদুহা কুরা দেন মিনাস মি হুনা বাহে রে গেমি হুলে বাহে ওনার কো কালি ইবলিস ফেনি জে মালায়েকাত মালায়েকাত বেকালম ফাবা হাদা গানা এন দি ইবলিস ফরগাস দি ফিলান তুমা ফারা এই যে আবু জাহল ফেনি গেন দেন এ এ সূরা সূরা কা গেসি ফাগা এ সূরা কা সূরা কা এমি খালে হারম না মাদাদু কুরা ওয়াউদু ফাতিউদ্দানি ফিলাগে এবগত কি গুরুয়ানু গতি বাহাক বায়ান করা যায় এরা বনে কি ইন্নি আরা মালা তারাম কালিমিন নু ফেন্ডা কান্দে তে তিমান্ডে গে ফেনে ইন্নি আখাফুল্লাহ ইয়ান আল্লাহ বিরওয়েতি ওয়ান এরা বনে আল্লাহ বিরওয়েতি ওয়ান এম বাহাক কি ইবলিস অতি মা মাতি গাদে না রাখা එනං අසාව මහා කුඩා එන අදි එවර මහා අසාව බොඩ මෙහෙම වෙ තිබි නරකයි ඉබිලි හැවුල නෑ අමියා ඒසපකන් අරගෙන සවබකි ඒසපන් අරයි තිබි හැම ජාහිලු එහෙම මුණාච්ච කි ගොයි දුණු කරන් අරා මෙහෙම හාර ඒසපක් ගිනයි අනෙක්කයි සෆෙග්ගේ මකුසොද සෆුගේ මායිකම බරකා නේගේ මෙව තංකෝ කොළග දෙමි උන් දෙමි ඔය වාන සෆක කින වාන එක් ගොත ගන්න වාන අතර මෙ ගොයි දුණු කරන් අරා මෙහෙම රෝල වරක් කියලා ඒසප එමි හෙග්ගේ නියද දෙගෙන වඩග මන අල්ලාහ් සුබ්හානහු වතාලා දෙමි උන් දෙමි උන් දෙමි උන් දෙමි එකින සෆක වානිය මෙ පුරතම සෆුගේ මකුසොද එක ජීන සෆෙ මෙදු කණ්ඩායලුන් ඒ ෆාෆය සෆෙ මෙදු කණ්ඩායගෙන වාන අයි ගතුව මෙහර මීහක මීහක සෆු මෙදු කණ්ඩායලි කණ්ඩායල ෆාෆෙන් එවගුතුන් ගුළුවාරන් ජීන රසූලුල්ලාහ් මහදීස් පුරගන් සෆෙක් ගුළුවා ෆිමීහන් අල්ලාහ් ගේ රහමෙන් එන ගුළුවා දෙව බාන අල්ලාහ් සුබ්හානහු වතාලා එහෙම මිතනන් අරාමි තිබෙන කොයි දුන තංකෝ කොළුග දෙමි උන් තිම්මි උන් එකක් එකක් වශයෙන් වර ප්‍රථම එකෙක් ගේ නමාත් ඔක්කන වස්වා ජමාතුක නමාත් කුරායර එක හෙර කොන් උන්න මීහාගේ ඔති කිතම් හදීස සේනගෙන මාත් වාතිද මෙහ සම්පුසව තමුගේ තමුගේ මෙදුගේ සෆු හදන් ජෙහෙනි ضروری حالت එක මිතාගේ යති සෆු හෙදෙන් ඔව්ව කීපෙන් එතන ආරම්භ රසූලුල්ලාහ් සම් මනාකුර බපති තම තවගේ මෙදුගේ සෆු හෙදෙන් අස්සාබිය කලම් දන්නවනි හදීස ඔති සොක් හදීස අස්සාබිය හඳන් තිමන් රසූලුල්ලාහ් සම් සමානක තිමන් නැමෙන්න මනාකුර ඉපේ වනි තම්පු තවගේ දෙ මෙදුගේ සෆු හෙදුන් එයි සෆු තවගේ අසුළු මක්සද කියති කෙඩිගෙන්නවා නේ සෆේ මිතා කිතා බුරියක් කැඳිපය ඔති සෆ එම මිහාරෝ එතපන් අරණි එහෙන්ညာ සපුගේ මක්සදු නේගේ මිහුන් එහෙන්ညာ එඟිහුර ගොයි දුණු කුරාන් දෙකොළොන් ඔති ඒති නේගේ මිහුන් එසබ ආරය සපුගේ මක්සදු එමිහුන වරිය එමිහකු නයකස් සපු එබහදේ න අනෙක් කොළොන් වෙස සිසුන් සුනතා කියලා සපහදන් ජීනේ මෙදුම් බයි මිහුන් සපු එබහදේ අස්ලු වරග්ගින මිහුන් එපෝල අදිවස් සපුතන් හදන් ජීහෙනි කීන එවෙන් කම්ස් නේගේ එබහදේ සපු ඔව්වහම මෙදු සපු මිහතම ඔව්වහම බොඩති මිහුන් ගොසෙත එක් කැල්ල දෙති මිහුන් එවති බේ මි කම කොන් දානස හයන්වාන නමාද කිමි ඔකි ෆරාතු කම ගයන් කුරාන් ජීහෙච්ච ඒ ෆරාතු එංගෙවි ගොතක් කුරේ මීති ඒරුම් කමු දාන මීහාන් අම හිත ෆුන් රොතකන් මිස් කිතන් අර ෆරකට් එකක් කොක් ගත කසේ කම කොන් දාන අල්ලාහ් ගබූල නුකරවාන ඒ ගබූල කුරවාන හැම එකනාගේ හසරතුන් එ නමාදු ගෙන්නේවි ෆරාතුන් දෙක්කෙවි ගොතන් එකන් කුරීම අල්ලාහ් ගබූල කුරවාන එනු කම කොන් දාන කොම්මෙ කම දීනුග කොක් ගෙන්නවාන ශරියත ඛිලාෆක සුන්නත ඛිලාෆක යාමෙත් දොහක තිමා කුරා අමලත කොම්මෙ මියකෝ සෙදේන ඒ තිහිමෙනුවත් යන හියකතු හියකමුගේ තිලපතුග බේකාරවගෙන් දීම එකකෝස් එදිගෙන්නවා තිමා දුනියේගේ බරක් මස් අමලත කොක්කොක්ග යාමෙත් දොහක දාරු හියකමුගේ තිලපතු එකෙච්චස් වෙන්න නැතිය කියා බඩ අවජ්‍ය වෙනවා එහායි මරණී එසාපු එසාපක එගේ මිහාරා ගන්නවා එයි මේ දුකෙන් තන් ඔබ්බයන් නැතියා මිසාර හුකුරු දවස් පද දවස් තවුග එයිදෙන් ضروری හාලෙන් ඒ දවහුග හදා ඒ දවස් තවුග මස්සලේ මිහුන් ගින ආ දැන් අරබින් එක කියන්නේ කියාර පස්සු දිවෙන් දිවෙන් වෙස් මොනේ නැ දැන් සක තරාස්සු ඉමාම සබුනේ තරාස්සු ගමන කියක උනක ගුලි ලෑගෙන තිබේර තරාස්සු එයි එච්ච මෙහ රස්සුම කියන්නේ සිමෙන්ති එක තැන සිමෙන්ති ජීම යනවා කියන එක ගාන එක ගල ගුලිපා ඒ ගොතක් ගුළු වැලා හරි එක කොනේ කොඩා කොඩ යන්නේ හදිස් වහාසු බයිනල් මනාකිබ වල් අක්දාම් එබෑම එක කොනේ කොඩා අනක කොඩු ජස්සා ෆයා ෆයා ජස්සා හමාම කුල්ලා අස්සමිකන් සපු හෙද්දේ ගොයින් එයි فيا فاجست كون اكو جست سبحانك اللهم وبحمدك اشهد ان لا اله الا انت استغفرك واتوب اليك